ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಮಡಿಕೇರಿಯ ಆಕಾಶವಾಣಿ ಕೇಂದ್ರ. ಈಗ ಸಮಯ 6:54. ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಕುರಿತು ತಮ್ಮ ಅನುಭವಗಳನ್ನು ತಿಳಿಸುತ್ತಾರೆ ಮಡಿಕೇರಿ ತಾಲೂಕು ಮೇಕೇರಿಯ ದೇವಜನ ಎ ಕುಶಾಲಪ್ಪ ಮತ್ತು ಪತ್ನಿ ಸಿಎನ್ ಸವಿತಾ ಅವರು. ರೈತ ಬಾಂಧವರೇ, ಕೊಡಗಿನಲ್ಲಿ ಡ್ರ್ಯಾಗನ್ ಫ್ರೂಟ್ ಅನ್ನ ಅಲ್ಲಲ್ಲಿ ಬೆಳೆಯಲಾಗ್ತಾ ಇದೆ. ಕೆಲವೊಬ್ರು ಸ್ವಲ್ಪ ಸ್ವಲ್ಪ ಬೆಳೆದಿದ್ದಾರೆ, ಆದ್ರೆ 4-6 ವರ್ಷಗಳಿಂದ ಗಮನಿಸ್ತಿದೀವಿ ಮಡಿಕೇರಿ ತಾಲೂಕು ಮೇಕೇರಿಯ ದೇವಜನ ಸಣ್ಣು ಕುಶಾಲಪ್ಪ ಅವರು, ಅವರ ಪತ್ನಿ ಸಿಎನ್ ಸವಿತಾ ಅವರು ಸಹ ಈ ನಿಟ್ಟಿನಲ್ಲಿ ಕೈ ಜೋಡಿಸಿದ್ದಾರೆ. ಮೊದಲ ಮಹಡಿಯ ಮನೆ ಸುತ್ತಮುತ್ತ ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನ ಹಾಕೊಂಡು ಚಂದವಾಗಿ ಕಾಣೋ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಯಾವಾಗ ಹಾಕೊಂಡ್ರು, ಮತ್ತೆ ಹೇಗೆ ಬೆಳೆಸ್ತಿದ್ದಾರೆ, ಮತ್ತೆ ಸಾರ್ವಜನಿಕರ ಸಂಚಾರಿಗಳ ಪ್ರತಿಕ್ರಿಯೆ, ಬೇರೆಯವರಿಗೆ ಕೊಟ್ಟಿರೋದು, ಇವರು ಬಳಸ್ಕೊಂಡಿರೋದು, ಇದ್ರ ಬಗ್ಗೆ ಇವತ್ತು ಅವರನ್ನ ಮಾತನಾಡಿಸಿ ವಿಚಾರಗಳನ್ನ ಪಡ್ಕೊಳ್ತಿದೀವಿ. ಕುಶಾಲಪ್ಪನವ್ರೇ, ಯಾವಾಗ ಹಾಕೊಂಡ್ರೆ, ಎಲ್ಲಿಂದ ತಗೊಂಬಂದ್ರಿ ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನ? ನನ್ನ ಪಕ್ಕದ ಮನೆಯವರ ಹಳೆಯ ಒಬ್ರು ನಾಮದಾರಿ ಶೀಟ್ಸ್ ಅಲ್ಲಿದ್ದಾರೆ, ಸುಬ್ರಹ್ಮಣ್ಯ ಅಂತೇಳಿ, ಅವರಿಗೆ ಜನರಲ್ ಮ್ಯಾನೇಜರ್ ಆಗಿದ್ದಾರೆ. ಅವರು ಒಂದು ಗಿಡ ತಂದು ನನಗೆ ಕೊಟ್ಟರು ನೆಡು ಅಂತೇಳಿ. ಬಟ್ ನೆಟ್ಟಿದ್ದೀನಿ ಹೊರತು ಅದ್ರ ಬಗ್ಗೆ ಐಡಿಯಾ ಸಿಗ್ತಿಲ್ಲ. ಈಗ ಗ್ರಾಜ್ಯುಯಲಿ ಅದ್ರ ಬಗ್ಗೆ ಎಲ್ಲ ನಾನು ಕಲ್ತ್ಕೊಂಡಿದ್ದೀನಿ. ಸೆಪ್ಟೆಂಬರ್ಗೆ ಆಗುವಾಗ ಅದನ್ನ ಫುಲ್ ಕಪಾತ್ ಮಾಡಿ ತೆಗೆದು ಹೊಸ ಚಿಗುರು ಬಿಟ್ರೆ ಮಾತ್ರ ಹಣ್ಣು ಬರ್ತದೆ, ಅದರ ವೈಸ ಹಣ್ಣು ಸಿಗೋದಿಲ್ಲ. ಮೆನ್ಯೂರ್ ಏನ ಅಂತ ದೊಡ್ಡದೇನಿಲ್ಲ, ಹೂ ಬಿಡೋ ಟೈಮಿಗೆ ಸ್ವಲ್ಪ ನೀರು ಕೊಡ್ಬೇಕಾಗ್ತದೆ. ಕಳೆದ ವರ್ಷ ಸ್ವಲ್ಪ ಚಿಗುರುಗಳು ಚೆನ್ನಾಗಿ ಬಂದಿದ್ದ, ಕ್ರಾಪ್ ಚೆನ್ನಾಗಿ ಬಂದಿದೆ ಈ ವರ್ಷನು. ಈ ವರ್ಷ ಸೆಪ್ಟೆಂಬರ್ಗೆ ಆಗುವಾಗ ಇನ್ನು ಚೆನ್ನಾಗಿ ಅದನ್ನ ಟ್ಯಾಪಿಂಗ್ ಮಾಡ್ಬಿಟ್ಟು ಹೊಸ ಚಿಗುರು ತೆಗೆದು ನೆಕ್ಸ್ಟ್ ಇಯರ್ಗೆ ಕ್ರಾಪ್ ತಗೊಳ್ಬೇಕು ಅಂತ ಹೇಳೋ ಐಡಿಯಾದಲ್ಲಿ ಇದ್ದೀವಿ. ಸೆಪ್ಟೆಂಬರ್ ನಲ್ಲಿ ಯಾಕೆ ಕತ್ತರಿಸ್ಬೇಕಂತ ಹೇಳ್ತೀರಿ? ಚಿಗುರು ಹಳೇದಾಗ್ಬಿಟ್ರೆ ಹೂ ಬರೋದಿಲ್ಲ. ಹೊಸ ಚಿಗುರು ಅಂದ್ರೆ ಜನವರಿ ಫೆಬ್ರವರಿಗಾಗುವ ಚಿಗುರು ನೀಟಾಗಿ ಬಂದು ಸೆಟ್ ಆಗಿರ್ತದೆ. ಅದರ್ವೈಸ್ ಈಗ ಇದ್ ಮಾಡಿದ್ರೆ ಹಳೆ ಚಿಗುರು ಆಗ್ಬಿಡ್ತದೆ, ಕ್ರಾಪ್ ಸಿಗೋದಿಲ್ಲ. ಅದರಿಂದ ಸೆಪ್ಟೆಂಬರ್ಲೇ ತೆಗಿಲೇಬೇಕು. ಏನಾದ್ರೂ ಬೇರೆ ಬೇರೆ ತಿಂಗಳಲ್ಲಿ ನೀವು ಕತ್ತರಿಸಿ ನೋಡಿದಿರಾ, ಅಥವಾ ಯಾರಾದರೂ ಹೇಳಿದ್ರು ಸೆಪ್ಟೆಂಬರ್ ನಲ್ಲಿ ತೆಗಿಬೇಕಂತ? ಗೈಡೆನ್ಸ್ ಮಾಡಿದ್ರು, ಸೆಪ್ಟೆಂಬರ್ಗೆ ಆಗುವಾಗ್ಲೇ ಕಟ್ ಮಾಡ್ಬೇಕು, ಅದರ್ವೈಸ್ ಜನವರಿ ಫೆಬ್ರವರಿಲೆಲ್ಲ ಕಟ್ ಮಾಡಬಾರ್ದು. ಸೆಪ್ಟೆಂಬರ್ಲೇ ಕಟ್ ಮಾಡಿದ್ರೆ ಅದು ಚಿಗುರು ಬಂದು ಕ್ಲೀನ್ ಆಗಿ ಸೆಟ್ ಆಗಿ ಸಿಗ್ತದೆ ಅಂತೇಳಿ. ಮೊದಲು ತಂದಿದ್ದು ಎಷ್ಟು ತುಂಡು, ಈಗ ಎಷ್ಟಾದ್ರು, ಎಷ್ಟು ಜನಗಳಿಗೆ ಕೊಟ್ಟಿದ್ರಿ? ಸಾಕಷ್ಟು ಜನರು ಬಂದು ತಗೊಂಡೋಗ್ತಾ ಇದ್ದಾರೆ. ಮರಗೋಡಿಯಿಂದ ನನ್ನ ಫ್ರೆಂಡ್ ಒಬ್ರು ತಾತ ಪಂಡ ನಯನವರು ಸಾಧಾರಣ 1,000 ಕಟಿಂಗ್ಸ್ ತಗೊಂಡೋಗಿ ನೆಟ್ಟಿದ್ದಾರೆ, ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅವರು ಅವರ ಮನೆ ಮುಂದ್ಗಡೆ ಕಂಬ ಹಾಕಿ ಚೆನ್ನಾಗಿ ಮಾಡಿರ್ಬೇಕು ಫಾರ್ಮೇಶನ್. ನೋಡ್ಲಿಕ್ಕೆ ಕರಿತಾ ಇದ್ದಾರೆ, ಹೋಗ್ಲಿಕ್ಕೆ ಟೈಮ್ ಆಗ್ತಾ ಇಲ್ಲ. ಹಾಗೆ ಸಾಕಷ್ಟು ಜನರು ಬಂದು ತಗೊಂಡೋಗ್ತಾ ಇದ್ದಾರೆ ಸರ್ ಗಿಡಗಳನ್ನ. ಹಾಕಿದ ಎಷ್ಟು ತಿಂಗಳಲ್ಲಿ ಅಥವಾ ಎಷ್ಟು ವರ್ಷಗಳಲ್ಲಿ ಹೂವು ಹಣ್ಣು ಶುರುವಾಯ್ತು? ಸರ್, 2 ಇಯರ್ಸ್ ಅಲ್ಲಿ ಹಣ್ಣಿಗೆ ಬಂದೇ ಬರ್ತದೆ ಸರ್. ಅದರಲ್ಲಿ 3 ವೆರೈಟಿ ಉಂಟು, ಯೆಲ್ಲೋ, ರೆಡ್, ವೈಟ್ ಅಂತೇಳಿ. ನಮ್ಮ ಹತ್ರ ಈಗ ವೈಟ್ ವೆರೈಟಿ ಉಂಟು, ಯೆಲ್ಲೋ ರೆಡ್ ಹೊಸದಾಗಿ ನಾವು ಪ್ಲಾಂಟೇಶನ್ ಮಾಡಿದ್ದೀನಿ. ಎಕ್ಸ್ಪೆಕ್ಟಿಂಗ್ ಇದ್ದೀವಿ ಅದ್ರ ಕ್ರಾಪ್ನ ಯಾವ ತರ ಬರ್ತದೆ ಅಂತ ನೋಡ್ಬೇಕಷ್ಟೇ ಸರ್. ಮಡಿಕೇರಿಯಿಂದ 4 ಕಿಲೋಮೀಟರ್ ಮೇಕೇರಿ ಗ್ರಾಮ ಇದೆ ಅಂತ ಹೇಳ್ತಾ ಇದ್ರಿ. ಮನೆಯ ಸುತ್ತ ನೀವು ಬೇರೆ ಬೇರೆ ತರಕಾರಿಗಳನ್ನ, ಹೂವಿನ ಗಿಡಗಳನ್ನ ಬೆಳಿತಿದ್ರಿ, ಹಾಗೆ ಡ್ರ್ಯಾಗನ್ ಫ್ರೂಟ್ ಅನ್ನ ಬೆಳಿಬೇಕನ್ನೋ ಒಂದು ಆಲೋಚನೆ ಹೇಗ್ ಬಂತು? ಇಲ್ಲ, ನನ್ನ ಮಿಸಸ್ಸಿಗೆ ಅದ್ರ ಬಗ್ಗೆ ತುಂಬಾ ಕ್ರೇಜ್ ಇತ್ತು, ಅವರೇ ಅದರ ಡೆವಲಪ್ ಮಾಡಿದ್ದು. ಆಮೇಲೆ ನಾನು ಸ್ವಲ್ಪ ಕೈ ಜೋಡಿಸಿದೆ ಅಷ್ಟೇ, ಅವರೇ ಅದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂಡಿದ್ದು. ನಾನೊಂದ್ಸರಿ ಅದನ್ನ ತೆಗೆದು ಇದು ಮುಳ್ಳಿನ ಗಿಡ ಬೇಡ ಅಂತ ಬಿಸಾಡ್ಬಿಟ್ಟಿದ್ದೆ. ಆಮೇಲೆ ಅವರು ಪುನಃ ಎಲ್ಲಿಂದ ಎತ್ಕೊಂಡ್ಬಂದು ಅದನ್ನೇ ನೆಟ್ಟು ಬೆಳೆಸಿದ್ರು. ಹೇಳಿ, ಏನು ಕಾಳಜಿ ಕೊಡಬೇಕು, ಗೊಬ್ಬರ, ನೀರು ಏನಾದರೂ ವಿಶೇಷವಾಗಿ ಗಮನಿಸ್ಬೇಕಾ? ಇಲ್ಲ ಸರ್, ಅದು ಸಾಧಾರಣ ಏಪ್ರಿಲ್ ಮೇಗೆ ಆಗುವಾಗ ಹೂ ಬರ್ತದೆ. ಹೂಗೆ ಬರುವಾಗ ಡೈಲಿ ನೀರು ಕೊಡ್ಲೇಬೇಕು, ಪ್ಲಸ್ ಸ್ವಲ್ಪ ಪೊಟ್ಯಾಶ್ ಅಂತದೇನಾದ್ರು ಮಾಡಿದ್ರೆ ಹೂ ಇನ್ನೂ ಚೆನ್ನಾಗಿ ಬರ್ತದೆ ಫೀಡಿಂಗ್ ಕೊಟ್ಟು. ಬೇರೆ ಯಾವ ಮೀನಿಯರು ಬೇಡ, ಅದು ಕ್ಯಾಕ್ಟಸ್ ಜಾತಿಗೆ ಸೇರಿದೆ. ಅದರಿಂದ ಹೊಸದಾಗಿ ಚಿಗುರು ಬಂದಷ್ಟು ನಮಗೆ ಅಡ್ವಾಂಟೇಜ್ ಅಷ್ಟೇ ಸರ್, ಹಳೆ ಚಿಗಿರ್ಲಿ ಏನು ಸಿಗೋದಿಲ್ಲ ನಮಗೆ. ಅಂದ್ರೆ ಪೂರ್ಣ ಬುಡಕ್ಕೆ ಕತ್ತರಿಸ್ಬಿಡ್ತೀರಾ ಹೇಗೆ? ಇಲ್ಲ, ಒಂದು ಅರ್ಧ ಅಡಿ ಮುಕ್ಕಾಲಡಿ ಬಿಟ್ಟು ಕಟ್ ಮಾಡ್ತೀವಿ. ಹೊಸ ಚಿಗುರು ಬರ್ಲಿಕ್ಕೆ ಅದಕ್ಕೆ ರೂಟ್ ಬೇಕು, ಆತರ ಒಂದು ಅರ್ಧ ಅಡಿ ಮುಕ್ಕಾಲಡಿ ಬಿಟ್ಟು ಪೂರ್ತಿ ರಿಮೂವ್ ಮಾಡ್ತೀವಿ. ಅಲ್ಲಿಂದ ಹೊಸ ಚಿಗುರು ಹೊರಡುತ್ತದೆ. ಇಡೀ ಗಿಡದ ಎಲ್ಲಾ ತುಂಡುಗಳನ್ನ ತೆಗಿಬೇಕಂತ ಹೇಳ್ತೀರಾ, ಅಥವಾ ಹೊಸದಾಗಿ ಬಂದಿರೋದನ್ನ ಬಿಟ್ಟು ಹಳೆದನ್ನ ತೆಗಿಬೇಕಂತ ಹೇಳ್ತೀರಾ? ಇಲ್ಲ, ಒಂದು ಹಾಫ್ ಫೀಟ್ ಒನ್ ಫೀಟ್ ವರೆಗೆ ಬಿಟ್ಟು ಪೂರ್ತಿ ರಿಮೂವ್ ಮಾಡೋದೇ ಒಳ್ಳೇದು. ಹೊಸ ಚಿಗುರು ಬಂದಷ್ಟು ಅಡ್ವಾಂಟೇಜ್ ಜಾಸ್ತಿ, ಫಸಲ್ ಚೆನ್ನಾಗಿ ಬರ್ತದೆ ಅಷ್ಟೇ. ಹಳೆ ಚಿಗುರ್ಲಿ ಕ್ರಾಪ್ ಏನು ಸಿಗೋದಿಲ್ಲ, ಹೂ ಬರೋದೇ ಇಲ್ಲ ಹಳೆ ಚಿಗುರು. ಅಕ್ಟೋಬರ್ ತಿಂಗಳಲ್ಲಿ ತಾವ್ ಹೇಳಿದಂಗೆ ಕತ್ತರಿಸಿದ್ರೆ ಮುಂದಿನ ಹಂಗಾಮಿಗೆ ಹೂವು ಹಣ್ಣು ಸಿಗ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಿದ್ದೀರಾ? ಹಾ, ಅದು ರೈಟ್ ಟೈಮ್ ಆಗ್ತದೆ ಸರ್. ಏಪ್ರಿಲ್ ಎಂಡ್ ಅವ್ರ ಮೇಗೆ ಆ ಚಿಗುರು ಹೆಲ್ದಿಯಾಗಿ ಬೆಳೆದು ನಿಂತಿರ್ತದೆ ಸರ್, ಆಗ ಹೂವು ಬಂದೇ ಬರ್ತದೆ. ಅದರಲ್ಲಿ ಹಳೆ ಚಿಗುರನ್ನ ನಾವು ವೆಯ್ಟ್ ಮಾಡಿದ್ರೆ ಅದರಲ್ಲಿ ಒಂದೇ ಒಂದು ಹೂ ಬರೋದಿಲ್ಲ. ಈಗ ಕತ್ತರಿಸಿದ ತುಂಡುಗಳನ್ನ ಮತ್ತೆ ಬೇರೆಯವರು ಹಾಕೊಳ್ಬಹುದ? ಹಾ, ನೆಡಬಹುದು ಸರ್. ಅದರ ಆ ಗಂಟು ಸಿಗ್ಬೇಕು, ಬರೀ ಅದನ್ನ ತಗೊಂಡೋಗಿ ನೆಟ್ರಾಗಲ್ಲ. ಅಂತೂ ಕತ್ತರಿಸಿದ ತುಂಡುಗಳನ್ನ ಪ್ಲಾಂಟೇಶನ್ ಮಾಡಿದ್ರೆ ಚೆನ್ನಾಗಿ ಬರ್ತದೆ. ನಿಮ್ಮಲ್ಲಿ ನಾವು ನೋಡಿದೀವಿ, ಮತ್ತೆ ಬೇರೆಯವರು ಗಮನಿಸ್ತಾರೆ, ಹೂವಾದಾಗ ರಾತ್ರಿ ಸಮಯ ಮತ್ತೆ ಚಂದ ಕಾಣುತ್ತೆ. ಪ್ರವಾಸಿಗರಿಗೆ ಹೂವು ಅಷ್ಟು ಕಾಣ್ಲಿಕ್ಕಿಲ್ಲ, ಅಥವಾ ಅಪರೂಪಕ್ಕೆ ಕೆಲವೊಬ್ರು ಗಮನಿಸಿ ನೋಡಿ ಸವಿಬಹುದು. ಆದ್ರೆ ಕಾಯಾದಾಗ ಹಣ್ಣಾದಾಗ ಡ್ರ್ಯಾಗನ್ ಫ್ರೂಟ್ ಗಿಡಗಳು ಗಮನ ಸೆಳಿತವೆ. ಜನ ಹೋಗರು ಬರೋರು ನಿಲ್ಸೋದು, ಅಥವಾ ಬಂದು ಹಣ್ಣು ಕಿತ್ಕೊಳ್ಳೋದು, ಅಥವಾ ಕೇಳಿ ಪಡ್ಕೊಳ್ಳೋದು, ಅಥವಾ ಫೋಟೋ ತಗೊಳ್ಳೋದು ಇದ್ದಿದ್ದೆ ಅಲ್ವಾ? ಕೆಲವರೆಲ್ಲ ವೆಹಿಕಲ್ ನಿಲ್ಸಿ ಬಂದು ಫೋಟೋ ತಗೊಂಡು ಹೋಗ್ತಾರೆ, ಕೆಲವರು ನಮಗೆ ಕೊಡಿ ಅಂತ ಕೇಳ್ತಾರೆ. ನಾವಾಗ ಅದರ ಬಗ್ಗೆ ಅಂತದೇನು ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ, ಯಾರು ಕೇಳಿದ್ರೆ ಸೇಲ್ ಮಾಡ್ತೀವಿ ಅಷ್ಟೇ. ಮತ್ತೆ ನನ್ನ ಕೊಲೀಗ್ಸ್ ಕಸಿನ್ಸ್ ಅವರು ಇವ್ರು ಬಂದು ನನಗೆ ಕೊಡು ನನಗೆ ಕೊಡು ಅಂತ ಕೊಂಡೇ ಸುಮಾರು ಹಣ್ಣು ಖಾಲಿ ಆಗ್ತದೆ. ನಾವು ಕೊಡೋದಿರೋಕ್ಕೂ ಆಗೋದು ಇಲ್ಲ. ಅದಕ್ಕೇನು ಹೆಚ್ಚಿಗೆ ಮಣ್ಣು ಮತ್ತೆ ಗೊಬ್ಬರ ಬೇಕಾಗಿಲ್ಲ ಅಂತ ಅನ್ಸುತ್ತೆ? ಹಾ, ಮಣ್ಣು ಅಂತದೇನ್ ಬೇಡ ಸರ್. ಒಂದು ಟಬ್ ಅಲ್ಲಿ ನೆಟ್ರು ಚೆನ್ನಾಗಿ ಬರ್ತದೆ. ಮಣ್ಣಲ್ಲೇ ಡೈರೆಕ್ಟ್ ನೆಡ್ಬೇಕು ಅಂತೇನಿಲ್ಲ, ಒಂದ್ ದೊಡ್ಡ ಡ್ರಮ್ ಗಳು ಆಫ್ ಕಟ್ ಮಾಡಿ ನೆಟ್ರು ಸಹ ಬಾರಿ ಚೆನ್ನಾಗಿ ಬರ್ತದೆ. ಹಣ್ಣು ಒಂಥರ ಹಿತವಾದ ರುಚಿ, ಒಂದಕ್ಕೆ ಎರಡು ತಿನ್ಬಹುದು, ಮತ್ತೆ ನಾಲ್ಕಾರು ದಿನ ಇಟ್ಕೊಳ್ಬಹುದಲ್ವಾ? ಹಾ, ಹಣ್ಣು ಮಿನಿಮಮ್ 10 ಡೇಸ್. ಅದು ಹಳೆದಾದಷ್ಟು ಸ್ವಲ್ಪ ಸ್ವೀಟ್ ಗೆ ತಿರುಗುತ್ತದೆ. ಕೊಯ್ದಾಗೆ ತಿನ್ನೋದಕ್ಕಿಂತ ಒಂದ್ 10 ಡೇಸ್ ಇಟ್ಟು ತಿನ್ನೋದೇ ಚಂದ ಆಗ್ತದೆ, ಬಾಡಿ ಇರಬೇಕು. ನಿಜ, ಚೆನ್ನಾಗಿದೆ. ತಾರಸಿಯಲ್ಲಿ ಆರಾಮಾಗಿ ಬೆಳ್ಕೊಳ್ಬಹುದು, ಮತ್ತೆ ಮಲೆನಾಡು ಭಾಗಗಳಲ್ಲಿ ಡ್ರ್ಯಾಗನ್ ಫ್ರೂಟ್, ಅದು ಕೊಡಗಿನ ಈ ಪ್ರದೇಶದಲ್ಲಿ ಡ್ರ್ಯಾಗನ್ ಫ್ರೂಟ್ ಬರುತ್ತೆ ಅನ್ನೋದು ನೋಡಿದ್ರೆ ಖಾತ್ರಿ ಅನ್ಸುತ್ತೆ. ಹಾಕುವಾಗ ಇಲ್ಲಿ ಬರುತ್ತೋ ಇಲ್ಲೋ ಅನ್ನೋ ಒಂದು ಅನುಮಾನ ಇತ್ತ? ಡೌಟ್ಫುಲ್ ಅಲ್ಲೇ ಹಾಕಿದ್ದು, ಆಮೇಲೆ ಚೆನ್ನಾಗಿ ಬಂತು ಸರ್. ಈಗ ಸೂಟೇಬಲ್ ವೆದರ್ ಅಂತ ಆಗ್ತಾ ಉಂಟು ಸರ್. ಬಟ್ ಅದಕ್ಕೆ ಏನು ಅಂತ ಹೇಳಿದ್ರೆ, ಸನ್ಲೈಟ್ ವೆರಿ ಇಂಪಾರ್ಟೆಂಟ್. ಓಪನ್ ಜಾಗಗಳಲ್ಲಿ ನೆಟ್ಟು ಬೆಳೆಸಬೇಕಷ್ಟೇ. ಸನ್ಲೈಟ್ ಮ್ಯಾಕ್ಸಿಮಮ್ ಸಿಗ್ಬೇಕು, ಶೇಡ್ ಇರ್ಲಿಕ್ಕೆ ಕೂಡುದು. ಶ್ರೋತೃಗಳು, ಇದುವರೆಗೆ ಡ್ರ್ಯಾಗನ್ ಫ್ರೂಟ್ ಅನ್ನ ತಂದು ಪೋಷಣೆ ಮಾಡಿ ಅದರ ಬೆಳವಣಿಗೆಯನ್ನ ಉಲ್ಲೇಖ ಮಾಡಿದವರು ಮಡಿಕೇರಿ ತಾಲೂಕು ಮೇಕೇರಿಯ ದೇವಜನ ಅಯ್ಯಣ್ಣ ಕುಶಾಲಪ್ಪ ಅವರು. ಈಗ ಅವರ ಪತ್ನಿ ಸಿಎನ್ ಸವಿತಾ ಅವರು ನಮ್ಮ ಜೊತೆಗಿದ್ದಾರೆ. ಶ್ರೋತೃಗಳೇ, ಅವರ ವಿಚಾರಗಳನ್ನು ಈಗ ಪ್ರಸಾರ ಮಾಡ್ತಿದ್ದೀವಿ. ಹೇಳಿಮ್ಮ, ನಿಮ್ಮಲ್ಲಿ ಎಷ್ಟು ಗಾತ್ರದ ಹಣ್ಣುಗಳು ಬರ್ತವೆ, ಮತ್ತೆ ಹೇಗೆ ಅವುಗಳನ್ನ ಉಪಯೋಗಿಸ್ಕೊಳ್ತೀರಿ, ಬೇರೆಯವರಿಗೆ ಕೊಡ್ತೀರಿ? 900 ಗ್ರಾಮ್ ಹತ್ರ ಬರುತ್ತೆ. ಅದನ್ನ ನಾವು ಜ್ಯೂಸ್ ಮಾಡ್ತೀವಿ, ಇಲ್ಲರ ಹಾಗೇನೆ ಹಣ್ಣಾದ ತಕ್ಷಣ ತಿಂತೀವಿ. ಆಮೇಲೆ ಯಾರಾದ್ರೂ ಬಂದು ಕೇಳಿದಾಗ ಅವ್ರಿಗೆ ಕೊಡ್ತೀವಿ. ಮಕ್ಕಳ ಫ್ರೆಂಡ್ಸ್ ಎಲ್ಲ ತಗೊಂಡೋಗ್ತಾರೆ. ಅಂದ್ರೆ ಇದುವರೆಗೆ ಮಾರಾಟ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲಲ್ಲ ಹಣ್ಣಿನ ಬಗ್ಗೆ. ಹಾಗೆ ಹಣ್ಣದು ಟೇಸ್ಟ್ ನೋಡ್ಲಿಕ್ಕಾಗಿ ಎಲ್ಲರೂ ಕೇಳ್ಕೊಂಡು ಹೋಗ್ತಾರೆ. ಹೋದ ವರ್ಷ ಮನೆ ಸುತ್ತ ಎಷ್ಟು ಹಣ್ಣಾಗಿತ್ತು, ಈ ವರ್ಷ ಎಷ್ಟು ಆಗ್ಬಹುದು? ಕಳೆದ ವರ್ಷ ಸ್ವಲ್ಪ ಕಡಿಮೆ ಇತ್ತು, ಈ ವರ್ಷ ಒಂದು 300 ಕಾಯಿ ಅಂತೂ ಬಿಟ್ಟಿದೆ. ಒಳ್ಳೆ ಗಾತ್ರದಲ್ಲಿದೆ, ಚಂದವಾಗಿದೆ. ಆಮೇಲೆ ಮನೆಯ ಹತ್ತಿರದಲ್ಲೇ ಕೈಗೆ ನಿಲ್ಕೋ ಎತ್ತರದಲ್ಲಿದೆ, ಕೆಲವೊಂದು ಕಿತ್ಕೊಳ್ಳಿಕ್ಕೂ ಆಗುದಿಲ್ಲ. ಜನ ಕೆಲವೊಬ್ರು ಗೊತ್ತಿಲ್ದಂಗೆ ಕಿತ್ಕೊಂಡು ಹೋಗ್ಬೋದಲ್ವಾ? ಹಾ, ಕಿತ್ಕೊಂಡು ಹೋಗ್ಬಹುದು. ನಾವು ಇಲ್ಲದ ಟೈಮ್ ಅಲ್ಲಿ ನೋಡ್ಬಿಟ್ಟು ಇದೆಂತ ಹಣ್ಣು ಅಂತ ಒಂದು ಕ್ಯೂರಿಯಾಸಿಟಿಗಾಗಿ ಒಂದು ಟ್ರೈ ಮಾಡ್ತಾರೆ. ಅದು ತಿನ್ನೋದು ತಿನ್ಬಾರದ್ದು ಅನ್ನೋದು ತಿಳ್ಕೊಳ್ಳೋದಿಲ್ಲ, ಒಟ್ಟು ಕಿತ್ಕೊಂಡು ಆಮೇಲೆ ಏನ್ ಮಾಡ್ತಾರೋ ಗೊತ್ತಾಗುದಿಲ್ಲ, ನಿಮಗೂ ತಿಳಿಸೋದಿಲ್ಲ. ಹೌದು, ನಮಗೂ ತಿಳಿಸೋದಿಲ್ಲ. ಅವರು ಹಾಗೆ ತಗೊಂಡೋಗಿ ಟೇಸ್ಟ್ ಅಂತೂ ಮಾಡೇ ಮಾಡ್ತಾರೆ, ಯಾಕಂದ್ರೆ ಸುಮ್ನೆ ಆದ್ರೆ ಯಾರು ಮನೆ ಮುಂದ್ಗಡೆ ಬೆಳೆಸೋದಿಲ್ಲ. ಹೂವಿನ ಗಿಡ ಅಂತೂ ಅಲ್ಲ ಅದು. ನೀವು ಹಣ್ಣುಗಳನ್ನ ಕಿತ್ತಿಟ್ರೆ ಎಷ್ಟು ದಿನಗಳ ಕಾಲ ಮನೆಯಲ್ಲಿ ಇಟ್ಕೊಂಡು ಉಪಯೋಗಿಸ್ಕೊಳ್ಬಹುದು? 1 ತಿಂಗಳ ಗಂಟ ಇಟ್ಕೋಬಹುದು. ಈಗ ಮಾವಿನ ಹಣ್ಣು ಅಥವಾ ಬೇರೆ ಹಣ್ಣು ಕೊಳತಂಗೆ ಕೊಳೆಯೋದಿಲ್ವಾ? ಇಲ್ಲ, ಹಾಗೆ ಕೊಳೆಯೋದಿಲ್ಲ. ಆದ್ರೆ ಅದು ಓಪನ್ ಆಗಿರ್ಬಾರ್ದು, ಅದು ಸ್ವಲ್ಪ ಹಣ್ಣಿರೋತ್ತಿಗೆನೆ ತೆಗೆದ್ರೆ ಅದು 1 ತಿಂಗಳ ಗಂಟ ಇಟ್ಕೋಬಹುದು. ಒಳ್ಳೇದೇ, ಒಂಥರ ಮಲೆನಾಡಿನಲ್ಲಿ ಎಲ್ಲಾ ಕಡೆಗೆ ಸಿಗದೇ ಇರುವ ಅಪರೂಪಕ್ಕೆ ಅಲ್ಲೆಲ್ಲ ಹಾಕಿರುವ ಡ್ರ್ಯಾಗನ್ ಫ್ರೂಟ್ ನಿಮ್ಮಲ್ಲಿ ಚೆನ್ನಾಗಿ ಬಂದಿದೆ. ಅನೇಕರು ತೆಗೆದುಕೊಂಡು ಹೋಗಿದ್ದಾರೆ, ತುಂಡುಗಳನ್ನ ಬೆಳೆಸ್ತಿದ್ದಾರೆ. ಅದರಲ್ಲೂ ನೀವು 4-6 ವರ್ಷಗಳಿಂದ ಬೆಳೆಸ್ತಿರೋದು ಅನೇಕರಿಗೆ ಸ್ಫೂರ್ತಿ ನೀಡಿದೆ. ಕೊಡಗಿನಲ್ಲಿ ಡ್ರ್ಯಾಗನ್ ಫ್ರೂಟ್ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಖಾತ್ರಿ ಹಲವರಿಗೆ ಗೊತ್ತಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಇದಕ್ಕೆ ಕೀಟ ರೋಗಗಳು ಏನಾದರೂ ಕಾಣಿಸಿಕೊಳ್ತವೆ, ಏನಾದರೂ ಸಿಂಪರಣೆ ಮಾಡ್ಕೊಳ್ತಾರೆ ಹೇಗೆ? ನಮ್ಮಲ್ಲಿಂದ ತಗೊಂಡೋದವರೆಲ್ಲ ಇವಾಗ ಹಣ್ಣು ತಿಂತಾ ಇದ್ದಾರೆ, ಅಂದ್ರೆ ಅವರು ಅವರ ಫ್ರೆಂಡ್ಸ್ ಗೆ ಕೊಡ್ತಾ ಇದ್ದಾರೆ. ತುಂಬಾ ಜನ ತಗೊಂಡೋಗಿ ಕೊಡಗಿನಲ್ಲಿ ಸುಮಾರು ಹಣ್ಣು ತುಂಬಿ ಹೋಗಿದೆ. ಇವಾಗ ಇನ್ನು ಕಮರ್ಷಿಯಲ್ ಆಗಿ ಮಾಡಬಹುದು ಈ ಕ್ರಾಪ್ ನ ಕಂಟಿನ್ಯೂ ಮಾಡಿದ್ರೆ. ಮತ್ತೆ ಇದಕ್ಕೆ ರೋಗ ರುಜಿನಗಳು ಬರುತ್ತದೆ. ರೋಗ ರುಜಿನ ಅಂದ್ರೆ ಅದಾಗಿ ಬರೋದಿಲ್ಲ, ಇರುವೆ ತಿನ್ನುತ್ತೆ. ಮತ್ತೆ ಗೊಣ್ಣೆ ಹುಳ, ಅದು ಸಣ್ಣ ಚಿಗುರು ಇರಬೇಕಾದ್ರೆ ಎಲ್ಲದನ್ನು ತಿನ್ಬಿಡ್ತದೆ. ಆಮೇಲೆ ಅದಕ್ಕೆ ನಾವು ಡಸ್ಟ್ ಪೌಡರ್ ಮತ್ತೆ ನೀಮ್ ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಮಾಡಬಹುದು. ತೋಟಗಳಲ್ಲಿ ಇದನ್ನ ಹಾಕೊಳ್ಬಹುದಾ ಅಥವಾ ಬಿಸಿಲು ಗಿಡದ ಮೇಲೆ ಬೀಳಬೇಕಾ, ಏನಂತೀರಿ? ಕಾಫಿ ತೋಟದಲ್ಲಿ ಇಂಟರ್ಪ್ಲಾಂಟ್ ಆಗಿ ನಾವು ಮಾಡ್ಕೋಬಹುದು, ಅದಕ್ಕೇನು ತೊಂದರೆ ಆಗೋದಿಲ್ಲ. ಅಂದ್ರೆ ಓಪನ್ ಸ್ಪೇಸ್ ಬೇಕು ಅಂತೇನಿಲ್ಲ, ಗಿಡದ ಮಧ್ಯದಲ್ಲೂ ಹಾಕ್ಬಹುದು. ನಾವು ಹಾಕಿದೀವಿ, ನಮ್ಗೆ 2-3 ವರ್ಷದಿಂದ ಕ್ರಾಪ್ ಸಿಗ್ತಾ ಇದೆ. ಮನೆ ಹತ್ರ ಅಲ್ಲದೆ ತೋಟದಲ್ಲೂ ಸಿಗ್ತಾ ಇದೆ. ಆದ್ರೆ ನೆರಳು ಹೆಚ್ಚಿಗಿದ್ರೆ ಸುಮ್ನೆ ಬೆಳೀತಾ ಇರತ್ತೆ, ಹಣ್ಣು ಸಿಗ್ಲಿಕ್ಕಿಲ್ಲ ಅಲ್ವಾ? ಅಂದ್ರೆ ಮರಕ್ಕೆ ಹಬ್ಬಿಸಿದ್ರೆ ಕಾಯಿ ಸಿಗೋದು ಕಡಿಮೆ, ನಾವು ಕಂಬ ಹಾಕಿ ಅದರಲ್ಲಿ ನಾವು ನೆಟ್ರೆ ನಮ್ಗೆ ಹಣ್ಣು ಸಿಗ್ತದೆ. ಪ್ರಾರಂಭದಲ್ಲಿ ಕುಶಾಲಪ್ಪನವರು ತಂದಾಗ ಏನ್ ಅನ್ನಿಸ್ತಾ ಇತ್ತು? ಆಮೇಲೆ ತಿಂಗಳು ತಿಂಗಳಿಗೂ ವರ್ಷ ವರ್ಷಕ್ಕೂ ಅದರ ಒಂದು ಬೆಳವಣಿಗೆಯನ್ನು ಗಮನಿಸಿಕೊಂಡು ನಿಮ್ಮ ಅಭಿಪ್ರಾಯ ಏನಾಯ್ತು? ಆಕ್ಚುಲಿ ಅವರಿಗೆ ಅಂತ ಇಂಟ್ರೆಸ್ಟ್ ಏನಿರ್ಲಿಲ್ಲ, ಅಂದ್ರೆ ಮನೆ ಮುಂದುಗಡೆ ಮುಳ್ಳಿನ ಗಿಡ ನೆಡಬಾರ್ದು ಅಂತ ತಕೊಂಡು ಅದನ್ನ ಅಷ್ಟು ಅವಾಯ್ಡ್ ಮಾಡ್ತಾ ಇದ್ರು. ಆಮೇಲೆ ನಾನೇ ನೆಟ್ಟು ಹಣ್ಣಾದ್ಮೇಲೆ ಅವ್ರಿಗೂ ಒಂದು ಇಂಟ್ರೆಸ್ಟ್ ಬಂದು ಇವಾಗ ಅವ್ರ ಫ್ರೆಂಡ್ಸ್ ಗೆಲ್ಲ ಗಿಡಗಳನ್ನ ಕೊಡ್ತಾ ಇದ್ದಾರೆ, ನೀವು ನಡಿ ಹಣ್ಣು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಎಲ್ಲರಿಗೂ ಗೊತ್ತಾಗಿದೆ, ಇಲ್ಲದಿದ್ರೆ ಬರೀ ಮೋರಲ್ಲಿ ಮಾತ್ರ ಎಲ್ಲರೂ ನೋಡ್ತಾ ಇದ್ರು, ಅದ್ರ ರೇಟ್ ನೋಡಿ ಯಾರು ತಗೊಳ್ತಾ ಇತ್ತಿಲ್ಲ. ಇವಾಗ ಅವರೇ ಬೆಳೆಸಬಹುದು ಅಂತ ಗೊತ್ತಾಗಿ ಇವಾಗ ಅವರೇ ಬೆಳೆಸ್ತಾ ಇದ್ದಾರೆ. ಇಷ್ಟೊಂದು ಮಳೆ ಬೀಳುವ ಪ್ರದೇಶದಲ್ಲೂ ಡ್ರ್ಯಾಗನ್ ಫ್ರೂಟ್ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಖಾತ್ರಿ ನಿಮ್ಗಾಗಿದೆ? ಹೌದು, ವರ್ಷದಲ್ಲಿ ಒಂದೇ ಹಂಗಾಮನಲ್ಲಿ ಬರೋದು. ಯಾವಾಗ ಹೂ ಕಾಣುತ್ತೆ, ಯಾವಾಗ ಹಣ್ಣು ಸಿಗುತ್ತೆ ಹೇಳಿ. ಮೇ ಎಂಡಿಗೆ ಅಗತ್ತಿಗೆ ಹೂ ಬರುತ್ತೆ, ಆಮೇಲೆ ಜೂನ್ ಜುಲೈ ಆಗಸ್ಟ್ ಗಂಟ ಹಣ್ಣು ಇರುತ್ತೆ. ಈ ವರ್ಷದ ಪರಿಸ್ಥಿತಿ ಇನ್ನೂ ಹೂ ನಮ್ಗೆ ಕಾಣ್ತಾ ಇದೆ, ಎಲ್ಲಿವರೆಗೂ ಹೂ ಬರಬಹುದು ಅಂತ ಅನಿಸ್ತಾ ಇದೆ ಈ ಒಂದು ಸ್ಥಿತಿಯನ್ನ ನೋಡ್ಕೊಂಡ್ರೆ? ಮೇಲೆ ಯಾವಾಗ್ಲೂ ಬರೋದು, ಈ ಸಲ ಜೂನ್ ಎಂಡ್ ಜುಲೈಲೂ ಹೂ ಬರ್ತಾ ಇದೆ. ಅದು ಇನ್ನು ಕ್ಲೈಮೇಟ್ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ, ಒಟ್ಟರೆ ಈ ವರ್ಷ ಬರ್ತಾ ಇದೆ ಹೂ, ಇನ್ನು ಬರ್ತಲೇ ಇದೆ ಮೊಗ್ಗು. ಕೆಲವೊಂದು ಮರಗಳಲ್ಲಿ ಕೆಲವೊಂದ್ ಕಡೆಗೆ ಡ್ರ್ಯಾಗನ್ ಫ್ರೂಟ್ ತರನೇ ಇದೆ, ಇದು ಕಳ್ಳಿ ಜಾತಿಗೆ ಸೇರಿದ್ರು ನಿಮ್ಮಲ್ಲಿ ಚೆನ್ನಾಗಿ ಹಣ್ಣಾಗಿದೆ, ಕಾಯಿ ಆಗಿದೆ. ಕೆಲವೊಂದ್ ಕಡೆಗೆ ಬರೀ ಹೂವು ಏನೂ ಕಾಣ್ತಲ್ಲ, ಕಾಯಿನೂ ಕಾಣ್ತಲ್ಲ, ಅದಕ್ಕೆ ಇದಕ್ಕೂ ಏನ್ ಅನ್ಸುತ್ತೆ? ಕೆಲವು ಡ್ರ್ಯಾಗನ್ ಫ್ರೂಟ್ ಗೆ ಪಾಲಿನೇಷನ್ ಮಾಡ್ಬೇಕಾಗುತ್ತೆ, ಅಂದ್ರೆ ತುಂಬಾ ಹೈಟ್ ಗೆ ಬಿಟ್ರೆ ನಮ್ಗೆ ಪಾಲಿನೇಷನ್ ಮಾಡ್ಲಕ್ ಆಗಲ್ಲ. ವೆನಿಲಾ ಗಿಡ ತರನೇ ಅದ್ರಲ್ಲಿ ಹೂ ಬರುತ್ತೆ, ಹೂವಿಂದ ಹೂವಿಗೆ ನಾವು ಅದನ್ನ ಪಾಲಿನೇಷನ್ ಮಾಡಿದ್ರೆ ಅದು ಸಕ್ಸಸ್ ಆಗ್ಬಹುದು ಅಂತ ನನ್ನ ಅಭಿಪ್ರಾಯ. ನೀವು ಮನೆ ಸುತ್ತ ಒಂದು ತೊಟ್ಟಿ ತರ ಸಿಮೆಂಟ್ ಮಾಡ್ಕೊಂಡಿದ್ರಲ್ಲ, ಯಾವ ಉದ್ದೇಶಕ್ಕೆ ನೀವು ರಚನೆ ಮಾಡ್ಕೊಂಡಿದ್ದು? ಫಸ್ಟ್ ನಾವು ವೆನಿಲಾ ಫುಲ್ ಹಾಕಿದ್ವಿ, ಆಮೇಲೆ ವೆನಿಲಾ ರೇಟ್ ಕಮ್ಮಿ ಆದ್ಮೇಲೆ ನಾವು ಅದನ್ನೆಲ್ಲ ತೆಗೆದು ಇವಾಗ ಡ್ರ್ಯಾಗನ್ ಫ್ರೂಟ್ ಫುಲ್ ಮನೆ ತುಂಬಾ ಹಾಕಿ ಇಟ್ಟಿದೀವಿ. ಚಂದ ಕಾಣುತ್ತೆ, ಹೂವಾದಾಗ ರಾತ್ರಿ ಹೊತ್ತು ನೀವು ನೋಡ್ಲಿಕ್ಕೂ ಆನಂದ, ಆದ್ರೆ ಎಷ್ಟೋ ಜನಗಳಿಗೆ ಕಾಣ್ಲಿಕ್ಕಿಲ್ಲ. ಆದ್ರೆ ಕಾಯಿ ಮತ್ತು ಹಣ್ಣುಗಳನ್ನ ಗಮನಿಸ್ಲಿಕ್ಕೆ ನಿಮಗೂ ಬೇರೆಯವರಿಗೂ ಒಂದ್ ರೀತಿ ಹಿತ ಅನ್ಸುತ್ತೆ. ಡ್ರ್ಯಾಗನ್ ಫ್ರೂಟ್ ತುಂಬಾ ಕಾಳಜಿಯನ್ನ ಕೇಳೋದಿಲ್ಲ, ಮತ್ತೆ ಒಂಥರ ಹಿತವಾದ ರುಚಿ, ತಿನ್ನೋರು ಇಷ್ಟಪಟ್ಟು ಬಳಕೆ ಮಾಡ್ಕೊಳ್ತಾರೆ. ಕೆಲವೊಬ್ರಿಗೆ ಆಗುದಿಲ್ಲ ಅನ್ನೋ ತರ ಏನಿಲ್ಲ, ಎಲ್ಲರೂ ತಿಂತಕ್ಕಂತ ಹಣ್ಣು ಅಲ್ವಾ? ಹೌದು, ಆ ಹೂ ನೋಡ್ಲಿಕ್ಕೆ ಬ್ರಹ್ಮಕಮಲ ಹೂ ತರನೇ ಇದೆ, ಅದು ರಾತ್ರಿನೇ ಅರಳೋದು. ಬ್ರಹ್ಮಕಮಲ ಕೂಡ ಅಷ್ಟೇ, ರಾತ್ರಿನೇ ಅರಳೋದು, ಸೇಮ್ ಅದೇ ತರ. ಅದು ಸ್ವಲ್ಪ ಸಣ್ಣದಿರುತ್ತೆ, ಇದು ತುಂಬಾ ದೊಡ್ಡದಿರುತ್ತೆ. ಒಂದು ದಿನ ಇಡೀ ಇರುತ್ತೆ ಹೂ, ಬಾಡೋದಿಲ್ಲ. ನೆಕ್ಸ್ಟ್ ಡೇಗೆ ಅದು ಬಾಡ್ಕೊಂಡು ಬಂದು ಕಾಯಿ ಕಟ್ಟುತ್ತೆ, ಕಾಯಿ ಕಟ್ಟಿ ಕಟ್ಟಿ 1.5 ತಿಂಗಳಿಗೆ ಹಣ್ಣಾಗುತ್ತೆ. ನೋಡಿ, ಕೇವಲ 3-4 ತಿಂಗಳಲ್ಲೇ ಹೂವು ಕಾಯಿ ಹಣ್ಣು ಎಲ್ಲ ಮುಕ್ತ ಆಗ್ಬಿಡುತ್ತೆ. ಅಷ್ಟು ಸುಲಭವಾಗಿನ ಕೀಳಿಕ್ ಆಗುದಿಲ್ಲ, ತಕ್ಷಣ ಕಿತ್ಕೊಂಡು ಹೋಗೋದು ಕಷ್ಟವೇ, ಆದ್ರೂ ಪ್ರಯತ್ನ ಪಟ್ರೆ ಮುರ್ಕೊಂಡು ಹೋಗ್ಬೋದು. ಕುತೂಹಲಕ್ಕೆ ಜನ ಕಿತ್ಕೊಂಡು ಹೋಗೋದಿದೆ, ಆಗ್ತಾ ಇರುತ್ತೆ, ಕಾಪಾಡ್ಕೊಂಡು ಬಂದಿದ್ರಿ. ಇದಕ್ಕೇನು ನೀರ್ ಕೊಡೋದು, ಗೊಬ್ಬರ ಕೊಡೋದು ಆಗಿಂದಾಗ ಅನ್ನೋದು ಇದೆಯಾ? ಈಗ ಬೇಸಿಗೆಯಲ್ಲಿ ಮಳೆ ಇರೋದಿಲ್ಲ, ಚಳಿಗಾಲದ ಸಂದರ್ಭದಲ್ಲೂ ನೀರು ಸ್ವಲ್ಪ ಕೊಡ್ಬೇಕಾಗುತ್ತ, ಅಥವಾ ನೀರು ಕೊಡದೇ ಇದ್ರು ನಡೀತದ? ನೀರು ಕೊಡ್ಲೇಬೇಕಾಗ್ತದೆ, ಕಂಟಿನ್ಯೂಸ್ ಆಗಿ ಹಾಗೆ ಕ್ಯಾಕ್ಟಸ್ ತಗೊಂಡು ಬಿಡ್ಲಿಕ್ಕಾಗಲ್ಲ. ನಾವು ಫ್ರೀಕ್ವೆಂಟ್ಲಿ ಆಗಿ ಕೊಡ್ತಾ ಇರ್ತೀವಿ, ತುಂಬಾ ಬೇಕು ಅಂತೇನಿಲ್ಲ. ಅದಕ್ಕೆ ಅದು ಹೂ ಬಿಡೋ ಟೈಮಿಗೆ ಮಾತ್ರ ತುಂಬಾ ನೀರು ಬೇಕಾಗ್ತದೆ. ನೀರು, ಸಗಣಿ ಗೊಬ್ಬರ ಮತ್ತೆ ಫರ್ಟಿಲೈಸರ್ ಹಾಕ್ಲೇಬೇಕಾಗ್ತದೆ. ಫರ್ಟಿಲೈಸರ್ ಸ್ಪ್ರೇ ಮಾಡಿದ್ರೆ ತುಂಬಾ ಹೂ ಬಿಡ್ತದೆ. ಎಂತ ಸ್ಪ್ರೇ ಮಾಡ್ತೀರಿ? NPK. ಕೆಲಸ ಮಾಡಿದಷ್ಟು ಅದರ ಪ್ರತಿಫಲ. ಯಾವುದೇ ಗಿಡಗಳಲ್ಲಿ ಕೆಲಸಗಳನ್ನ ನೀವು ಚೆನ್ನಾಗಿ ಕೈಗೊಂಡ್ರೆ ಅದಕ್ಕೆ ತಕ್ಕಂತೆ ಫಲ ಸಿಕ್ಕೇ ಸಿಗುತ್ತೆ.

ನಾಪೋಕ್ಲುವಿನ ಬೇತೂರ್ ರೋಡ್ನಲ್ಲಿ ಮನೆ ಮಾತಾಗಿರುವ ಹೋಮ್ ವರ್ಲ್ಡ್ ಇದೀಗ ನವೀಕರಣಗೊಂಡು ಕೊಡಗಿನಲ್ಲಿ ಅತಿದೊಡ್ಡ ಹೋಮ್ ಅಪ್ಲಯನ್ಸಸ್ ಅಂಡ್ ಫರ್ನಿಚರ್ ಮಳಿಗೆಯಾಗಿ ಅತಿ ಶೀಘ್ರದಲ್ಲಿ ಶುಭಾರಂಭಗೊಳ್ಳಲಿದೆ. ಉದ್ಘಾಟನಾ ಪ್ರಯುಕ್ತ ಹಲವು ಆಫರ್ಗಳು ನಿಮಗಾಗಿ. ನಮ್ಮೊಂದಿಗೆ ಸಹಕರಿಸಿದ ಸರ್ವ ಗ್ರಾಹಕರಿಗೂ ಕೃತಜ್ಞತೆ ಸಲ್ಲಿಸುವುದರೊಂದಿಗೆ ಇನ್ನು ಮುಂದೆಯೂ ತಮ್ಮ ಸಹಕಾರವನ್ನು ಕೋರುತ್ತಿದ್ದೇವೆ. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ, ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ನಾಳೆ ಬೆಳಿಗ್ಗೆ 6:20 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. 6:35 ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. 6:50 ವನ ಮಹೋತ್ಸವ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಅರಣ್ಯ ಇಲಾಖೆ ಕರ್ನಾಟಕ ಸರ್ಕಾರ. 7:15 ಕಥಾಲಹರಿ, ಕಾಕೆಮನಿ ಅವರ ಬಿಲ್ಲುಬಾಣ ಪುಸ್ತಕದ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ, ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 7:50 ಸುದ್ದಿ ಸಮಾಚಾರ. 9:30 ಬೆಂಗಳೂರು ಕೇಂದ್ರದಿಂದ ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೈನಂದಿನ ವಿಶೇಷ ಕಾರ್ಯಕ್ರಮ ಸರಣಿ ಸ್ವಾತಂತ್ರ್ಯದ ಪಯಣ ಆಕಾಶವಾಣಿಯೊಂದಿಗೆ. 9:40 ಚಿತ್ರಗೀತೆಗಳು, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಗಾನ ಭಜಾನ 10:30. ಇನ್ನು ಬೆಂಗಳೂರು ಕೇಂದ್ರದಿಂದ ಸಹ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 11:30 ಉಮಂಗ್, ಪ್ರಾಯೋಜಕರು NCERT. 12:05 ವನಿತಾ ವಿಹಾರ ಸ್ತ್ರೀ ಚೇತನ, ಲೇಖಕಿ ಹಾಗೂ ಪತ್ರಕರ್ತೆ ಪ್ರೀತಿ ನಾಗರಾಜ್ ಅವರೊಂದಿಗೆ ಆತ್ಮೀಯ ಮಾತುಕತೆ. 12:30 ಆರೋಗ್ಯ ಕಾರ್ಯಕ್ರಮ, ಸಂತಾನಹೀನತೆಗೆ ಕಾರಣ ಮತ್ತು ಪರಿಹಾರ, ಡಾ ವಿನುತಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ನಂತರ ನರ್ಸ್ನ ಬಳಕೆ, ಡಾ ವೆಂಕಟರಮಣ ಹೆಗಡೆ ಅವರಿಂದ ಮಾಹಿತಿ. 1:30 ಪ್ರಚಲಿತ, 2:35 ಬಾಂಧನಿ, ಕೈ ಬರಹ ಸುಧಾರಿಸಲು ಕ್ರಮ, ಶಿವಾನಂದ ನಾಯಕ್ ಸೀತಾನದಿ ಅವರೊಂದಿಗೆ ಸಂವಾದ, ಪ್ರಸ್ತುತಿ SR ಭಟ್. 4:30 ನೆನಪು ನಿನಾದ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 5:00 ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಕಾವೇರಿ ಕಾರ್ಯಕ್ರಮ. 6:50 ರೈತ ಧ್ವನಿ ಕಿಸಾನ್ವಾಣಿಯಲ್ಲಿ ಕಾಫಿ ಕನ್ನಡಿ ಮಾಲಿಕೆಯಲ್ಲಿ ಅರೇಬಿಕಾದ ವಿವಿಧ ತಳಿಗಳನ್ನು ಬೆಳೆದಿರುವ ಮಡಿಕೇರಿ ತಾಲೂಕು ಮದೆ ಗ್ರಾಮದ NN ಚಂದ್ರಶೇಖರ್ ಅವರೊಡನೆ ಸಂದರ್ಶನ. 7:50 ಅರೆಭಾಷೆ ಐಸಿರಿ, ಭಾಗಮಂಡದಲ್ಲಿ ನಡೆದ ಅರೆಭಾಷೆ ಹಬ್ಬ ಕುರಿತು ಭಾಗಮಂಡಲ ನಾಡು ಗೌಡ ಯುವ ಒಕ್ಕೂಟದ ಅಧ್ಯಕ್ಷ ಕುದುಕುಳಿ ಕಿಶೋರ್ ಅವರೊಂದಿಗೆ ಮಾತುಕತೆ. 4 ದೊಡ್ಡ ಪುಲಿಕೋಟ್ ಗ್ರಾಮದರ ಮುಕ್ಕಾಟಿರ ಪೂವಯ್ಯ ರವಿ ತಾಂಡ 63ನೇ ವಯತ್ತಲು ಇಂದು ಪೊಲಾಕ ಮರಣಪಟ್ಟಿತು. ಇಂಗಡ ಆಖಿರಿ ಕಾರ್ಯ ನಾಳೆ 12:00 ಮುಕ್ಕಾಟಿರ ಒಕ್ಕ ತೂಟಂಗಳತ್ತು ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ರೇಂಗ ಮಡಿಕೇರಿರ ರೆಡ್ ಕ್ರಾಸ್ ಭವನತ್ತುಳ್ಳ ಕಾಳಜಿ ಕೇಂದ್ರಕ್ಕೆ ಖುದ್ದಾಯಿತು ಪೋಯಿತು ಮಾಹಿತಿ ಪಡೆದಣತ್. ಅನ್ನನೆ ದಂಡನೆ ಮೊಣ್ಣಂಗೇರಿ ಗ್ರಾಮತ್ರ ನುಪ್ಪತ್ತಂಜಿ ಕುಟುಂಬತ್ರ 88 ಆಳು ಸಂತ್ರಸ್ತಂಕ ಮುಟ್ಟೆ ಕೂಡು ನನಗೆ ಅವಶ್ಯವುಳ್ಳ ನಲ್ಲ ಊಣಿ ತೀನಿ ಕೊಡಪನಕ್ಕೆ ಸೂಚನೆ ಕೊಡ್ತದಲ್ಲತೆ ಮಕ್ಕಕ್ಕ ಪಾಲು ಬಿಸ್ಕೆಟ್ ಮುಟ್ಟೆನ ಸರ್ಕಾರ ಹತ್ರ ಮೆನ್ನೂರನಕ್ಕೆ ಕೊಡ್ಕೊಂಡು ಒಂದು ತಹಶೀಲ್ದಾರಂಕ ನಿರ್ದೇಶನ ಮಾಡಿಸಿ ಸಂತ್ರಸ್ತಂಕ ಯಕ್ಕುಲು